ಆಕಾಶವಾಣಿ ಬೆಂಗಳೂರು. ಕಲ್ಪನೆಗೆ ಕನ್ನಡಿ, ನೀ ಕಲಾ ವಿಲಾಸ, ನೀ ಮನೋವಿಕಾಸ, ಸೃಜನಶೀಲತೆಗೆ ಮುನ್ನುಡಿ. ಧನ್ಯನಾದೆ ಧನ್ಯನಾದೆ, ಓಹೋಯ್ ಕೇಳಬೇಕಯ್ಯ. ಮನಸ್ಸಿನ ಸವಿನುಡಿ ರೇಡಿಯೋ ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡ ಹಾಡೋದು. ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ. ಯಾವ ಊರಾಕೆ ನೀ ಮೈ ಕಾರ್ತಿ, ನಿನಗೆ ಎತ್ತಾವ ಮನಿ ಮನಿ ಆರ್ತಿ. ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಆಕಾಶವಾಣಿ ಬೆಂಗಳೂರು, ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಮಣ್ಣು ಪರೀಕ್ಷೆಯ ಮಹತ್ವ ಹಾಗೂ ಅದರಿಂದಾಗುವ ಲಾಭಗಳು, ಈ ಕುರಿತು ವಿಜಯಪುರ ಜಿಲ್ಲೆಯ ತಿಳುಗುಂದಿಯ ತೋಟಗಾರಿಕಾ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಸಂಗನಬಸವ ಗೊಳಗಿ ಅವರಿಂದ ಮಾಹಿತಿ. ಆರಂಭದಲ್ಲಿ ಕೆಲವು ಪ್ರಕಟಣೆಗಳು, ನಂತರ ಸಂದರ್ಶನ ಪ್ರಸಾರವಾಗುವುದು. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ, ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು. ತಜ್ಞವಾಣಿ ಆಕಾಶವಾಣಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಮತ್ತು ಅದರಿಂದಾಗುವ ಲಾಭಗಳು, ಈ ಕುರಿತು ವಿಜಯಪುರ ಜಿಲ್ಲೆಯ ತಿಡುಗುಂದಿಯ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾ ಸಂಗನಬಸವ ಗೊಳ್ಳಗಿ ಅವರಿಂದ ಮಾಹಿತಿ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರಗಳು. ನಾನು ಡಾಕ್ಟರ್ ಸಂಗನಬಸವ ಗೊಳ್ಳಗಿ, ಮುಖ್ಯಸ್ಥರು ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಶಿಕ್ಷಣ ಘಟಕ ತಿಡುಗುಂದಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ನಾನು ಈ ಒಂದು ಮಣ್ಣು ಪರೀಕ್ಷೆಯ ಮಹತ್ವ ಮತ್ತು ಅದರಿಂದ ಆಗುವ ಲಾಭಗಳ ಬಗ್ಗೆ ತಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲು ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದೆ, ಮಣ್ಣು ಅಂದ್ರೆ ಒಂದು ಅತ್ಯಂತ ಒಂದು ನೈಸರ್ಗಿಕ ಸಂಪತ್ತು, ಸಕಲ ಒಂದು ಜೀವರಾಶಿಗಳಿಗೆ ಆಧಾರವಾಗಿದೆ. ಮಣ್ಣು ಮತ್ತು ನೀರು ಇವೆರಡು ಒಂದು ಸಸ್ಯಗಳ ಬೆಳವಣಿಗೆಗೆ ಅತ್ಯಂತ ಪೂರಕವಾದ ವಸ್ತುಗಳಾಗಿವೆ. ಈ ಒಂದು ಮಣ್ಣು ಫಲವತ್ತತೆ ಆದಲ್ಲಿ ಮಾತ್ರ ನಾವು ಒಂದು ಒಳ್ಳೆಯ ಬೆಳೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ನಾವು ರೈತ ಬಾಂಧವರು ನಾವು ಇವತ್ತಿನ ದಿವಸ ಏನು ತಿಳ್ಕೋಬೇಕಾಗಿದೆ ಅಂದರೆ, ಒಂದು ಮಣ್ಣು ಯಾವ ತೆರನಾಗಿ ನಮ್ಮ ಒಂದು ಹೊಲಗಳಲ್ಲಿ ಇರಬೇಕು, ಆ ಮಣ್ಣಿನಲ್ಲಿ ಯಾವ ಯಾವ ಪೋಷಕಾಂಶಗಳು ಇರಬೇಕು ಅಂದರೆ ಮಾತ್ರ ಒಂದು ಬೆಳೆಯು ಸಮೃದ್ಧಿಯಾಗಿ ಬೆಳೆದು ನಮಗೆ ಒಂದು ಲಾಭವನ್ನು ತಂದುಕೊಡುತ್ತದೆ ಅಂತ ತಿಳ್ಕೊಳ್ಳುವ ವಿಷಯ ಆಗಿದೆ. ನಮಗೆಲ್ಲ ತಿಳಿದಂತೆ ಏನಾಗುತ್ತೆ ಅಂದರೆ, ಪ್ರತಿ ವರ್ಷ ನಾವು ಬೆಳೆಯನ್ನು ಬೆಳೆಯುವುದರಿಂದ ಭೂಮಿಯಲ್ಲಿ ಇರತಕ್ಕಂಥ ಏನು ಪೋಷಕಾಂಶಗಳು ಏನಿರ್ತಾವಲ್ಲ ಅವು ಸಸ್ಯಗಳು ಉಪಯೋಗಿಸಿಕೊಂಡು ಭೂಮಿಯು ಬರಡಾಗುತ್ತಾ ಹೋಗುತ್ತದೆ. ಆದುದರಿಂದ ನಾವು ಪ್ರತಿ ವರ್ಷ ಆ ಒಂದು ಏನು ಭೂಮಿಯಿಂದ ಒಂದು ಪೋಷಕಾಂಶಗಳನ್ನು ಬೆಳೆಯು ಪಡೆದಿರುತ್ತದಲ್ಲ ಅದನ್ನು ಮತ್ತು ನಾವು ಪರ್ಯಾಯವಾಗಿ ಭೂಮಿಗೆ ಹಾಕುವುದರ ಮುಖಾಂತರ ಆ ಒಂದು ಪೋಷಕಾಂಶಗಳನ್ನು ಭೂಮಿಯಲ್ಲಿ ಉಳಿಸುವುದರ ಮೂಲಕ ಮತ್ತೆ ಬರತಕ್ಕಂಥ ಬೆಳೆಗಳನ್ನು ಸಹಿತ ಒಂದು ಸಮೃದ್ಧವಾಗಿ ಬೆಳೆಯಬಹುದಾಗಿದೆ. ಈ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕಂದ್ರೆ, ಪ್ರತಿ ವರ್ಷ ನಾವು ಅಥವಾ ಎರಡು ಅಥವಾ ಮೂರು ವರ್ಷಕ್ಕೊಮ್ಮೆ ಒಂದು ಬೆಳೆಗಳಿಗೆ ಅನುಸಾರವಾಗಿ ನಾವು ಒಂದು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕು. ಯಾಕಂದರೆ ಅನ್ನೆಸೆಸರಿ ಆಗಿ ಒಂದು ಸಿಕ್ಕಾಪಟ್ಟೆ ಒಂದು ಗೊಬ್ಬರಗಳನ್ನು ಉಪಯೋಗಿಸಿ ಭೂಮಿಯ ಒಂದು ಫಲವತ್ತತೆ ಹಾಳು ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ಭೂಮಿಯಲ್ಲಿ ಯಾವ ಪೋಷಕಾಂಶದ ಕೊರತೆ ಇದೆ ಎಂದು ಕಂಡು ಹಿಡಿದಲ್ಲಿ ಮಾತ್ರ ಆ ಒಂದು ಪೋಷಕಾಂಶವನ್ನು ನೀಡುವುದರ ಮೂಲಕ ನಾವು ಆ ಗಿಡಕ್ಕೆ ಒಂದು ಆ ಒಂದು ಸಸಿಗಳಿಗೆ ನಾವು ಅನುಕೂಲ ಮಾಡಿಕೊಡಲು ಸಾಧ್ಯವಾಗುತ್ತದೆ. ಆದರೆ ನಾವು ಮಣ್ಣು ಪರೀಕ್ಷೆ ಮಾಡದೇ ಒಂದು ವೈಜ್ಞಾನಿಕವಲ್ಲದ ರೀತಿಯಲ್ಲಿ ಸಾಕಷ್ಟು ಒಂದು ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಸುರಿದಲ್ಲಿ ಭೂಮಿಯ ಒಂದು ಫಲವತ್ತತೆ ನಾಶವಾಗಿ ಭೂಮಿಯ ಒಂದು ಏನು ಗುಣಮಟ್ಟ ಸಹಿತ ಹಾಳಾಗಿ ನಮ್ಮ ಮುಂದಿನ ಬೆಳೆಗಳಿಗೆ ಒಂದು ಅನಾನುಕೂಲ ಆಗುತ್ತದೆ. ಈ ನಿಟ್ಟಿನಲ್ಲಿ ನಾವು ಒಂದು ಸಾಗುವಳಿ ಮಾಡುವಾಗ ಯಾವ ಗೊಬ್ಬರ ಒಂದೇ ಸಾಗುವಳಿ ಕ್ಷೇತ್ರ ನಿರಂತರವಾಗಿ ನಾವು ಬೆಳೆಯುತ್ತಾ ಹೋದಲ್ಲಿ ಮಣ್ಣು ಸತ್ವರಹಿತಾಗಿ ಹೋಗುತ್ತದೆ. ಆದ್ದರಿಂದ ನಾವು ಮಣ್ಣು ಪರೀಕ್ಷೆ ಮಾಡಿಸಿ ಯಾವ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಕಡಿಮೆಯಾಗಿದೆ ಎಂದು ಕಂಡು ಹಿಡಿದು ಆ ಒಂದು ಬೇಕಾದಂಥ ಪೋಷಕಾಂಶವನ್ನು ಮಾತ್ರ ವೈಜ್ಞಾನಿಕ ರೀತಿಯಲ್ಲಿ ಭೂಮಿಗೆ ನೀಡುವುದರ ಮುಖಾಂತರ ನಾವು ಆ ಸಸ್ಯದ ಬೆಳವಣಿಗೆಯನ್ನು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಕಾಣಬಹುದಾಗಿದೆ. ಈ ನಿಟ್ಟಿನಲ್ಲಿ ನಾವು ಒಂದು ಮಣ್ಣು ಪರೀಕ್ಷೆಯನ್ನು ಹೇಗೆ ಮಾಡಿಸಬೇಕು ಅನ್ನೋ ಒಂದು ವಿಧಾನವನ್ನು ಇಲ್ಲಿ ತಿಳಿಯೋಣ. ಈ ಒಂದು ಮಣ್ಣು ಪರೀಕ್ಷೆ ಅವಶ್ಯಕತೆ ಏನಿದೆ ಅಂತ ಒಂದು ಮೊದಲನೇ ತಿಳ್ಕೋಬೇಕಂದ್ರೆ, ಮಣ್ಣಿನಲ್ಲಿರುವ ಒಂದು ಪೋಷಕಾಂಶಗಳ ಒಂದು ಲಭ್ಯತೆ ಪ್ರಮಾಣ, ಸೂಕ್ತ ಬೆಳೆ ನಿರ್ಧರಿಸಲು ಹಾಗೂ ಬೆಳೆಗಳಿಗೆ ಹಾಕುವ ಗೊಬ್ಬರದ ಪ್ರಮಾಣವನ್ನು ನಿರ್ಧರಿಸಲು ಈ ಮಣ್ಣಿನ ಪರೀಕ್ಷೆಯು ಅತ್ಯಂತ ಅವಶ್ಯಕವಾಗಿದೆ. ನಾವು ಈಗ ಒಂದು ಹೇಗೆ ಒಂದು ಈ ಮಣ್ಣಿನ ಸಂಗ್ರಹಣೆಯನ್ನು ಮಾಡಬೇಕು ಹೊಲಗಳಲ್ಲಿ ಅಂದ್ರೆ, ಒಂದಿಷ್ಟು ಪ್ರೊಸೀಜರ್ ಇದೆ, ಅದನ್ನು ನಾವು ನೋಡಿಕೊಂಡು ಹೋದ್ರೆ ಮಣ್ಣು ಮಾದರಿಯನ್ನು ಹೇಗೆ ಸಂಗ್ರಹಿಸುವುದು, ಒಂದು ಜಮೀನು ಇತ್ತಂದ್ರೆ ಅದರೊಳಗಡೆ ಹೇಗೆ ಮಾಡಬೇಕಂದ್ರೆ, ನಾವು ಆ ಜಮೀನಿನಲ್ಲಿಯ ಒಟ್ಟಾರೆ ಮಣ್ಣಿನ ಮಾದರಿಯ ಒಂದು ಮಣ್ಣನ್ನು ನಾವು ಕಲೆಕ್ಟ್ ಮಾಡಬೇಕಾಗತ್ತೆ. ಮಾದರಿ ಮಣ್ಣು ಅಂದ್ರೆ ಏನಂದ್ರೆ, ಈಗ ಹೊಲವು ಒಂದು ಇಳಿಜಾರಾಗಿತ್ತು, ಒಂದೇ ಭೂಮಿಯಲ್ಲಿ ಬೇರೆ ಬೇರೆ ತರದ ಮಣ್ಣು ಇತ್ತಂದ್ರೆ ಅವು ಬೇರೆ ಬೇರೆ ವಿಂಗಡಿಸಿ ಜಮೀನಿನಲ್ಲಿ ಮೊದಲು ತಿರುಗಾಡಿ ಭೂಮಿಯ ಇಳಿಜಾರು, ಬಣ್ಣ ಮತ್ತು ಬೆಳೆಗಳ ಪದ್ಧತಿ ಇವುಗಳನ್ನು ಅನುಸರಿಸಿ ವ್ಯತ್ಯಾಸವನ್ನು ಕಂಡು ಹಿಡಿದು ಭೂಮಿಯ ಒಂದು ಏನನ್ಬೇಕಂದ್ರೆ, ನಾವು ಏಕರೀತಿಯ ತುಂಡುಗಳಾಗಿ ವಿಂಗಡಿಸಬೇಕಾಗುತ್ತದೆ. ಏಕರೀತಿಯ ತುಂಡುಗಳಂದ್ರೆ ಒಂದೇ ತೆರನಾದಂಥ ಭೂಮಿಯ ಒಂದು ಭಾಗವನ್ನು ವಿಂಗಡಿಸುವುದು. ಈ ಒಂದು ಕಪ್ಪು ಮಣ್ಣಿನ ಭೂಮಿ ಇತ್ತು ಅಂದರೆ ಕಪ್ಪು ಮಣ್ಣಿನ ಭೂಮಿಯ ಒಂದು ಏರಿಯಾವನ್ನು ವಿಂಗಡಿಸುವುದು. ಅದರಂತೆ ಒಂದು ಸ್ವಲ್ಪ ಕೆಂಪು ಮಣ್ಣಿನ ಭೂಮಿ ಇದ್ರೆ, ಮಡ್ಡಿ ಜಮೀನು ಇದ್ರೆ ಅವುಗಳನ್ನು ವಿಂಗಡಿಸಿ ಅವುಗಳಿಂದ ಬೇರೆ ಬೇರೆ ವಿಂಗಡಿಸಿದ ಭಾಗಗಳಿಂದ ಬೇರೆ ಬೇರೆ ಒಂದು ಮಣ್ಣುಗಳನ್ನು ನಾವು ಸಂಗ್ರಹಿಸಬೇಕಾಗುತ್ತದೆ. ಯಾಕಂದರೆ ನಾವು ಎಲ್ಲ ಮಣ್ಣನ್ನು ಒಂದು ಕೂಡಿಸಿ ತಂದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಏನು ಪೋಷಕಾಂಶಗಳ ನಿಖರತೆ ಸರಿಯಾಗಿ ತಿಳಿಯುವುದಿಲ್ಲ. ಅದರ ಸಲುವಾಗಿ ನಾವು ಭೂಮಿಯ ಒಂದು ಇಳಿಜಾರು, ಬಣ್ಣು, ಕಣಗಳ ವಿನ್ಯಾಸವನ್ನು ಅನುಸರಿಸಿ ಭೂಮಿಯನ್ನು ತುಂಡುಗಳನ್ನಾಗಿ ಮಾಡಿ ಆ ತುಂಡುಗಳಿಂದ ಏಕರೀತಿಯ ಮಾದರಿಗಳನ್ನು ಅಥವಾ ಉಪಮಾದರಿಗಳನ್ನು ಸಂಗ್ರಹಿಸಬೇಕಾಗುತ್ತದೆ. ಸರಿಸುಮಾರು ಒಂದು 8-10 ಒಂದು ಏರಿಯಾದಲ್ಲಿ ಒಂದು ಉಪಮಾದರಿ ಅಂತ ಏನು ತಿಳ್ಕೊತೇವಲ್ಲ, ಆ ಒಂದು ಏರಿಯಾದಲ್ಲಿ ಒಂದು 8-10 ಜಾಗಗಳನ್ನು ಗುರುತು ಮಾಡೋದು. ಮೊದಲನೇದಾಗಿ ಗುರುತು ಮಾಡಿ ಅಲ್ಲಿ ಆ ಗುರುತು ಮಾಡಿದ ಅಂದ್ರೆ ಒಂದೇ ತರನಾದಂತ ಮಣ್ಣು ಇರತಕ್ಕಂತ ಒಂದು ಜಮೀನಿನಲ್ಲಿ ಒಂದು 8-10 ಕಡೆ ಒಂದು ಭಾಗಗಳನ್ನು ಗುರುತು ಮಾಡಿ ಅಲ್ಲಿಂದ ಮಣ್ಣನ್ನು ನಾವು ತೆಗಿಬೇಕು. ಈ ಮಣ್ಣನ್ನು ತೆಗಿಬೇಕಂದ್ರೆ ಹೇಗೆ ತೆಗಿಬೇಕನ್ನೋದು ಅದಕ್ಕೂ ಒಂದು ಪ್ರೊಸೀಜರ್ ಇದೆ. ಈಗ ಒಂದು ಮಣ್ಣನ್ನು ನಾವು ಮೇಲ್ಗಡೆ ಮಣ್ಣನ್ನು ತೆಗೆದುಕೊಳ್ಳೋದಿಲ್ಲ ಪರೀಕ್ಷೆ ಮಾಡಲು. ಮಣ್ಣನ್ನು ಹೇಗೆ ತೆಗೆಯಬೇಕಂದ್ರೆ ಒಂದು ಗುದ್ದಲಿಯಿಂದ ಒಂದು ವಿ ಆಕಾರದಲ್ಲಿ ಒಂದು ತೆಗ್ಗನ್ನು ತೋಡಬೇಕು. ವಿ ಆಕಾರದಲ್ಲಿ ಅಲ್ಲಿಂದ ನಾವು ಅದು ಒಳಗಿನ ಒಂದು ಏನು ಗುಂಡಿಯಲ್ಲಿ ಮಣ್ಣು ಏನಿರುತ್ತದಲ್ಲ ಪೂರ್ಣವಾಗಿ ಹೊರಗಡೆ ತೆಗೆದು ತದನಂತರದಲ್ಲಿ ಒಂದು 2 ಇಂಚಿನಷ್ಟು ಮಣ್ಣನ್ನು ಮೇಲಿನಿಂದ ಕೆಳಗಡೆ ಆ ತೆಗ್ಗಿನಲ್ಲಿ ಸವರಿಕೊಂಡು ಹೋದಾಗ ಏನು ಮಣ್ಣು ಕಲೆಕ್ಟ್ ಆಗುತ್ತಲ್ಲ ಆ ಮಣ್ಣನ್ನು ಕಲೆಕ್ಟ್ ಮಾಡಿ ಒಂದು ಪ್ಲಾಸ್ಟಿಕ್ ಬಕೆಟ್ ನಲ್ಲಿಯೋ ಬ್ಯಾಗ್ ನಲ್ಲಿ ಹಾಕಿ ಹಂಗೆ ಕಲೆಕ್ಟ್ ಮಾಡುತ್ತಾ ಸುಮಾರು 8-10 ಜಾಗಗಳಲ್ಲಿ ಇದೇ ತರನಾಗಿ ಒಂದು ವಿ ಆಕಾರದ ಗುಂಡಿಯನ್ನು ತೆಗೆಯುವುದು, ಅದರ ಮೇಲಿನಿಂದ ಕೆಳಗಿನ ಪದರಿಗೆ ಒಂದು 2 ಅಂಗುಲದಷ್ಟು ದಪ್ಪದ ಮಣ್ಣಿನ ಪದರನ್ನು ಮೇಲಿಂದ ಗುಂಡಿಯ ತಳದ ಭಾಗವರೆಗೆ ಕತ್ತರಿಸಿ ತೆಗೆಯಬೇಕು. ಮುಂದೆ ಸಂಗ್ರಹಿಸಿದ ಎಲ್ಲಾ ಮಾದರಿ ಮಣ್ಣನ್ನು ಒಂದು ಪ್ಲಾಸ್ಟಿಕ್ ಬಕೆಟ್ ನಲ್ಲಿ ಹಾಕಿಕೊಂಡು ಒಂದು ಸ್ವಚ್ಛವಾದ ಪ್ಲಾಸ್ಟಿಕ್ ಹಾಳೆ ಅಥವಾ ಪೇಪರ್ ಮೇಲೆ ಸುರಿದು ಚೆನ್ನಾಗಿ ಕಲಸಿ ಏನಾದರೂ ಹೆಂಟೆಗಳು ಕಲ್ಲುಗಳು ಕಲ್ಲಿನ ಚೂರು ಗಾಜು ಕಸಗಡ್ಡಿ ಏನಾದರೂ ಇದ್ದಲ್ಲಿ ಅವುಗಳನ್ನು ಬೇರ್ಪಡಿಸಿ ಮಣ್ಣನ್ನು ಒಂದು ಸುಮಾರು 8-10 ಕೆಜಿಗಳಾಗಷ್ಟು ಸಂಗ್ರಹಿಸಬೇಕು. ಆದರೆ ನಮಗೆ ಒಂದು ಈ ಮಣ್ಣಿನ ಪರೀಕ್ಷಾ ಕೇಂದ್ರಕ್ಕೆ ಬೇಕಾದ ಮಣ್ಣಿನ ಒಂದು ಕೆಜಿಯಷ್ಟಾದ್ರೆ ಸಾಕಾಗುತ್ತೆ, 1 ಕೆಜಿ ಸಾಕಾಗುತ್ತೆ. ಆದ್ದರಿಂದ ನಾವು 8-10 ಕೆಜಿ ಒಂದು ಸಂಗ್ರಹಿಸಿದ ಮಣ್ಣನ್ನು ಅದನ್ನು ಒಂದು ಏನಂತೆ ಅಂದ್ರೆ ನಾವು ಕ್ವಾರ್ಟರಿಂಗ್ ಟೆಕ್ನಿಕ್ಸ್ ಕ್ವಾರ್ಟರಿಂಗ್ ತತ್ವಜ್ಞಾನ ಅಂದ್ರೆ ಚತುಷ್ಕೋನಮುಖವಾಗಿ ಮಣ್ಣುಗಳನ್ನು ಬೇರ್ಪಡಿಸುವುದು. ಮೊದಲು ಒಂದು ಇದರ ಈ ಒಂದು ಹಂತದಲ್ಲಿ ಮಾದರಿ ಮಣ್ಣನ್ನು ಒಂದು ಹಾಳೆಯ ಮೇಲೆ ಹರಡಿ 4 ಭಾಗಗಳನ್ನು ಮಾಡುವುದು. 4 ಭಾಗಗಳನ್ನು ಮಾಡಿ ಅದರ ಏನು ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ 2 ಗುಂಪುಗಳನ್ನು ತೆಗೆಯುವುದು. ಆಮೇಲೆ 2 ಉಳಿದಿರ್ತಾವಲ್ಲ ಆ ಉಳಿದಂಥ 2 ಮತ್ತೆ ಕೂಡಿಸಿ ಮತ್ತೆ 4 ಭಾಗಗಳನ್ನು ಮಾಡೋದು, ಮತ್ತೆ 2 ಭಾಗಗಳನ್ನು ತೆಗೆಯೋದು. ಹೀಗೆ ಮಾಡುತ್ತಾ ಮಾಡುತ್ತಾ ಹೋಗಿ ನಮಗೆ ಒಂದು 1/2 ಕೆಜಿಯಿಂದ 1 ಕೆಜಿ ಮಣ್ಣು ಉಳಿದಾಗ ಆ ಮಣ್ಣನ್ನು ನಾವು ಒಂದು ಇಲ್ಲಿ ನಮ್ಮ ಪ್ರಯೋಗಾಲಯಕ್ಕೆ ತಂದಲ್ಲಿ ಅದರ ಒಂದು ನಿಖರ ಪೋಷಕಾಂಶಗಳ ಲಕ್ಷಣಗಳನ್ನು ಪರೀಕ್ಷೆ ಮಾಡಲು ಸಾಧ್ಯವಾಗುತ್ತದೆ. ಇನ್ನು ಮುಂದೆ ಯಾವ ಯಾವ ಬೆಳೆಗಳಲ್ಲಿ ಎಷ್ಟು ಸೆಂಟಿಮೀಟರ್ ಅಥವಾ ಮತ್ತು ಎಲ್ಲಿ ಯಾವ ಜಾಗದಿಂದ ಒಂದು ಮಣ್ಣನ್ನು ತೆಗೆದುಕೊಳ್ಬೇಕಂದ್ರೆ, ನೀವು ಸಾಮಾನ್ಯವಾಗಿ ಒಂದು ತರಕಾರಿ ಬೆಳೆಗಳಿದ್ದಲ್ಲಿ ಮಣ್ಣಿನ ಮಾದರಿ ಆಳವನ್ನು ಒಂದು 20-25 ಸೆಂಟಿಮೀಟರ್ಗೆ ಆಳದಿಂದ ಮಣ್ಣನ್ನು ಸೈಡ್ಗೆ ನಾನು ಮೊದಲೇ ತಿಳಿಸಿದಂತೆ ಒಂದು ಮೇಲ್ಭಾಗದಿಂದ ಕೆಳಭಾಗದವರೆಗೆ ಒಂದು 2 ಇಂಚಿನಷ್ಟು ಪದರನ್ನು ಜರಿಸಿ ಆ ಬಿದ್ದಂಥ ಮಣ್ಣನ್ನು ಕಲೆಕ್ಟ್ ಮಾಡಿಕೊಂಡು ತರಬೇಕು. ಈ ಒಂದು ತರಕಾರಿ ಬೆಳೆಗಳಲ್ಲಿ ನಾವು ಯಾವ ತೆರನಾಗಿ ಮಣ್ಣನ್ನು ತೆಗೆದುಕೊಬೇಕಂದ್ರೆ, ಅವು 2 ತರಕಾರಿ ಬೆಳೆಗಳ ಸಾಲುಗಳ ಮಧ್ಯಭಾಗದಿಂದ ಮಣ್ಣನ್ನು ತೆಗೆದಬೇಕು. ಆದರೆ ಒಂದು ಆ ಗಿಡಗಳ ರೂಟ್ ಅಂತ ಕೆಳಗಡೆ ಅಂತಲ್ಲಿ ತೆಗೊಳ್ಬಾರ್ದು, ಯಾಕಂದ್ರೆ ಅಲ್ಲಿ ಆಲ್ರೆಡಿ ನಾವು ಏನು ಗೊಬ್ಬರಗಳನ್ನು ಹಾಕಿರ್ತೇವೆ, ಅದರಿಂದ ಒಂದು ಫಲಿತಾಂಶ ತಪ್ಪಾಗಿ ಬರುವ ಸಾಧ್ಯತೆ ಇರುತ್ತೆ. ಅದರಿಂದ ಬೆಳೆಗಳ ಸಾಲುಗಳ ಮಧ್ಯಭಾಗದಿಂದ ತೆಗೆಯಬೇಕು. ಮತ್ತು ಇನ್ನು ಹಣ್ಣಿನ ಬೆಳೆಗಳಲ್ಲಿ ಆದಕ್ರೆ ನೀವು ಈ ಮಣ್ಣಿನ ಮಾದರಿಯ ಆಳ ಎಷ್ಟಿರಬೇಕಂದ್ರೆ ಒಂದು 45 ಸೆಂಟಿಮೀಟರ್ ತನಕ ಇರಬೇಕು. ಅಂದರೆ ಒಂದು ಹಣ್ಣಿನ ಬೆಳೆಗಳು ದೊಡ್ಡ ಗಿಡಗಳಾಗಿರೋದ್ರಿಂದ 45 ಸೆಂಟಿಮೀಟರ್ ತನಕ ಒಂದು ಆಳದ ಒಂದು ಗುಂಡಿಯ ತೆಗೆದು ಅದರ ಮುಖಾಂತರ ಮಣ್ಣನ್ನು ಒಂದು ಸಂಗ್ರಹಿಸಬೇಕು. ಮತ್ತು ಮಾದರಿ ತೆಗೆಯುವ ಸ್ಥಳ ಈ ಹಣ್ಣಿನ ಬೆಳೆಗಳಲ್ಲಿ ಎಲ್ಲಿಂದ ತಗೋಬೇಕಂದ್ರೆ, ನಿಮಗೆ ಒಂದು ಏನು ಸೆಂಟ್ರಲ್ ಏನು ಒಂದು ಬಡ್ಡಿ ಇರುತ್ತಲ್ಲ ಮೊದಲ ಕಾಂಡ ಅಂತ ಏನಂತೀವಲ್ಲ ನಾವು, ಆ ಕಾಂಡ ಅಥವಾ ಈ ಕಾಂಡದಿಂದ ಅರ್ಧ ಅಂದರೆ ಒಂದು ಪರಿಧಿ ಏನೇ ಮಧ್ಯಭಾಗ ಗಿಡ ಒಂದು ಎಷ್ಟು ದೊಡ್ಡದಾಗಿ ಹರಡಿರ್ತಲ್ಲ ಅದರ ಸೆಂಟರ್ದೊಳಗಡೆ ಆ ಪರಿಧಿ ಮತ್ತು ಕಾಂಡದ ನಡುವಿನ ಒಂದು ಮಧ್ಯದಲ್ಲಿ ಆ ಮಣ್ಣನ್ನು ತೆಗೆದುಕೊಂಡು ನಾವು ಒಂದು ಪರೀಕ್ಷಾ ಘಟಕಕ್ಕೆ ತಂದು ಕೊಟ್ಟಲ್ಲಿ ನಾವು ಅದರ ಒಂದು ತಿಳಿಕೊಳ್ಳಲು ಸಾಧ್ಯ ಆಗುತ್ತೆ. ಅದರಂತೆ ಈಗ ನೀವು ದೊಡ್ಡ ಗಿಡಗಳಿದ್ದಲ್ಲಿ ಅಂದರೆ ನಿಮ್ಗೆ ವಾರ್ಷಿಕ ಬೆಳೆಗಳು ಮತ್ತು ಹಾಗೂ ಪೆರಿಣಿಯಲ್ಲಿ ಏನು ದೊಡ್ಡ ಒಂದು 5 ವರ್ಷ 10 ವರ್ಷ ಬೆಳೆಯಂತ ಗಿಡಗಳು ಇರ್ತಾವಲ್ಲ ಅವುಗಳಲ್ಲಿ 45 ಸೆಂಟಿಮೀಟರ್ ಆಳಕ್ಕೆ ತಗೋಬೇಕು. ವರ್ಷಾನುಗಟ್ಟಲೆ ಬೆಳೆತಕ್ಕಂಥ ತರಕಾರಿಗಳು ಜೋಳ ಸಜ್ಜೆ ಇಂಥ ಬೆಳೆಗಳಿದ್ದಲ್ಲಿ ಒಂದು 25 ಸೆಂಟಿಮೀಟರ್ಗೆ ಒಂದು ಮಣ್ಣನ್ನು ಕಲೆಕ್ಟ್ ಮಾಡ್ಕೋಬೇಕು. ಅವುಗಳನ್ನು ನೀವು ಏನು ವಾರ್ಷಿಕ ಬೆಳೆಗಳಾದಲ್ಲಿ ಸಾಲುಗಳ ಮಧ್ಯದಲ್ಲಿ ಹಾಗೂ ಒಂದು ಬಹುವಾರ್ಷಿಕ ಬೆಳೆಗಳಾದಲ್ಲಿ ಆ ಗಿಡದ ಕಾಂಡದಿಂದ ಅರ್ಧ ಪರಿಧಿಯ ನಡುವೆ ಅರ್ಧ ಕಾಂಡ ಮತ್ತು ಪರಿಧಿಯ ನಡುವೆ ಸೆಂಟರ್ದಲ್ಲಿ ಒಂದು ಮಣ್ಣನ್ನು ತೆಗೆದುಕೊಂಡು ಈ ಒಂದು ಮಾದರಿ ಮಣ್ಣನ್ನು ಕಲೆಕ್ಟ್ ಮಾಡಿ ಒಂದು ಪ್ರಯೋಗಾಲಯಕ್ಕೆ ತಂದಲ್ಲಿ ಈ ಮಣ್ಣಿನಲ್ಲಿರತಕ್ಕಂಥ ಪೋಷಕಾಂಶಗಳನ್ನು ಪರೀಕ್ಷಿಸಿ ಅವಕ್ಕೆ ಒಂದು ನಿಖರವಾದ ಒಂದು ಸಲಹೆಯನ್ನು ನೀಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ಈ ಒಂದು ಮಣ್ಣು ಮಾದರಿಯ ಪರೀಕ್ಷೆಯನ್ನು ಮಾಡಿಸುವ ಮೂಲಕ ತಮಗೆ ಬೇಕಾದಂಥ ಗೊಬ್ಬರಗಳನ್ನು ಒಂದು ನಿಖರ ರೂಪದಲ್ಲಿ ನೀಡುವುದರ ಮೂಲಕ ಒಂದು ಉತ್ತಮ ಬೆಳೆಯನ್ನು ಪಡೆಯಲು ಸಾಧ್ಯ ಆಗುತ್ತದೆ. ಅದರಂತೆ ಮತ್ತು ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಲು ಸಹಿತ ಈ ಮಣ್ಣಿನ ಪರೀಕ್ಷೆ ಅತ್ಯಂತ ಪ್ರಮುಖವಾಗಿದೆ. ಏಕೆಂದರೆ ನಾವು ಮಣ್ಣಿನಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಯಾವುದು ಕೊರತೆ ಇದೆಯನ್ನು ನೋಡದಲ್ಲೇ ಒಂದು ಅನ್ನೆಸರಿಯಾಗಿ ಬೇರೆ ಗೊಬ್ಬರಗಳನ್ನು ಹೆಚ್ಚಾಗಿ ನೀಡುವುದರ ಮುಖಾಂತರ ಒಂದು ಭೂಮಿಯ ಫಲವತ್ತತೆ ಸಹಿತ ಕೆಟ್ಟು ಹೋಗುತ್ತದೆ. ಆದುದರಿಂದ ತಾವುಗಳು ರೈತರು ಹೀಗೆ ಏನು ತಿಳಿಸಿದಂತೆ ಒಂದು ಪ್ರೊಸೀಜರ್ ಪ್ರಕಾರ ಮಣ್ಣನ್ನು ಸಂಗ್ರಹಿಸಿ ಆ ಸಂಗ್ರಹಿಸಿದ ಮಣ್ಣನ್ನು ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಬಟ್ಟೆ ಚೀಲದಲ್ಲಿ ತುಂಬಿಕೊಂಡು ಒಂದು ಎಲ್ಲ ಒಂದು ವಿವರಗಳನ್ನು ನಮೂದಿಸಬೇಕಾಗುತ್ತದೆ. ಏನು ವಿವರಗಳನ್ನು ನೇಮಿಸಿ ಅಂದರೆ ಮಣ್ಣು ಪರೀಕ್ಷೆಗೆ ಅವಶ್ಯ ಇರುವ ಮಾಹಿತಿಗಳು ಏನೆಂದರೆ ಆ ಒಂದು ಚೀಲದ ಮೇಲೆ ರೈತನ ಹೆಸರು, ವಿಳಾಸ ಹಾಗೂ ಮೊಬೈಲ್ ನಂಬರು ಮತ್ತು ಆ ಒಂದು ಹಿಂದೆ ಇರುವ ಬೆಳೆ ವಿವರ, ನೀರಾವರಿ ಹಾಗೂ ಇನ್ನಿತರ ವಿವರಗಳು, ಮುಂದೆ ಬೆಳೆಯಲು ಉದ್ದೇಶಿಸಿರುವ ಬೆಳೆಗಳು ಹಾಗೂ ಸರ್ವೆ ನಂಬರ್, ಇಷ್ಟೊಂದು ಮಾಹಿತಿಯೊಂದಿಗೆ ಒಂದು ನೀವು ಆ ಒಂದು ಮಣ್ಣಿನ ಪರೀಕ್ಷೆಗೆ ಚೀಲವನ್ನು ತಂದುಕೊಟ್ಟಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ತಮಗೆ ಒಂದು ನಿರ್ದಿಷ್ಟವಾದ ಪ್ರಮಾಣ ಪತ್ರವನ್ನು ನೀಡುವ ಮೂಲಕ ಏನು ರೈತರಿಗೆ ಯಾವ ಗೊಬ್ಬರ ಹಾಕಿದರೆ ಈ ಬೆಳೆಗೆ ಅನುಕೂಲ ಆಗುತ್ತೆ, ಯಾವ ಬೆಳೆಯನ್ನು ಈ ಒಂದು ಮಣ್ಣಿನಲ್ಲಿ ಬೆಳೆಯಬಹುದು, ಈ ಮಣ್ಣಿನಲ್ಲಿ ಯಾವ ಬೆಳೆಯು ಒಂದು ಸುಸ್ಥಿರವಾಗಿ ಬರುತ್ತೆ, ಏನಾದರೂ ಕೊರತೆ ಇದ್ದಲ್ಲಿ ಅವುಗಳನ್ನು ಹೇಗೆ ನಿವಾರಿಸುವುದು ಎನ್ನುವ ಒಂದು ಸಲಹೆಗಳನ್ನು ಪಡೆಯಲು ಅನುಕೂಲವಾಗುತ್ತೆ. ಮತ್ತು ಇನ್ನೊಂದು ವಿಷಯ ಅಂದರೆ ಮಣ್ಣಿನ ಮಾದರಿ ಸಂಗ್ರಹಿಸುವಾಗ ಕೆಲವೊಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೋಬೇಕಾಗುತ್ತೆ. ಇಲ್ಲಾಂದ್ರೆ ನಮ್ಮ ತಂದಂತಹ ಮಾದರಿ ಒಂದು ಏನು ನಮಗೆ ಮಾದರಿ ಮಣ್ಣಾಗಿರುವುದಿಲ್ಲ. ಅದರ ಸಲುವಾಗಿ ರಸ್ತೆ ಇದ್ದಲ್ಲಿ, ಕಾಲುವೆಗಳಿದ್ದಲ್ಲಿ, ನೀರು ನಿಂತ ಜಾಗದಲ್ಲಿ, ಒಂದು ಬದುಗಳ ಸಮೀಪದಲ್ಲಿ, ಮರದ ಕೆಳಗೆ, ತಿಪ್ಪಿ ಗುಂಡಿ ಹಂತಿರ, ಇಂಥಲ್ಲಿ ಮಣ್ಣನ್ನು ಸಂಗ್ರಹಿಸಬಾರದು. ಏಕೆಂದರೆ ಇಲ್ಲಿ ಒಂದು ಮಣ್ಣಿನ ಒಂದು ಫಲಿತಾಂಶ ತಪ್ಪಾಗಿ ಬರುವುದರಿಂದ ಒಂದೊಂದು ಬೆಳೆಗಳಿಗೆ ಅನಾನುಕೂಲ ಆಗುತ್ತೆ. ಅದರಂತೆ ಇನ್ನು ಮಣ್ಣು ಒಂದು ಶೇಖರಿಸುವಾಗ ಗೊಬ್ಬರ ಹಾಕಿದ ಹೊಲದಲ್ಲಿ ಮಣ್ಣನ್ನು ತೆಗೆದುಕೊಳ್ಳಬಾರದು. ಏಕೆಂದರೆ ಆ ಗೊಬ್ಬರ ಹಾಕಿರುವುದರಿಂದ ಆ ಗೊಬ್ಬರ ಇಡೀ ಒಂದು ಹೊಲದಲ್ಲಿ ಇರುವುದಿಲ್ಲ, ಹಾಕಿದ ಜಾಗದಲ್ಲಿ ಇರುವುದರಿಂದ ನೀವು ಅಂತ ಒಂದು ಜಾಗದಿಂದ ಮಣ್ಣನ್ನು ತಂದಲ್ಲಿ ತಪ್ಪಾದ ಮಾಹಿತಿಯನ್ನು ಬರಲಿಕ್ಕೆ ಕಾರಣ ಆಗುತ್ತದೆ. ಮತ್ತು ಇನ್ನೊಂದು ವಿಷಯ ತಾವು ಏನೇನು ಬಿಟ್ಟುಕೋಬೇಕಂದ್ರೆ ಬೆಳೆಗಳ ಸಾಲುಗಳಲ್ಲಿ ಮಾದರಿಯನ್ನು ತೆಗೆಯಬಾರದು. ಯಾಕಂದ್ರೆ ಯಾವ ಬೆಳೆಯನ್ನು ಮಾಡಿದ ಅದರ ಒಳಗಡೆ ತೆಗೋಬಾರದು, ಬೆಳೆಗಳ ಮಧ್ಯಭಾಗದಲ್ಲಿ, ಎರಡು ಬೆಳೆಯ ಒಂದು ಸಾಲಿನ ಮಧ್ಯಭಾಗದಲ್ಲಿ ಮಣ್ಣನ್ನು ತೆಗೆದುಕೋಬೇಕು. ಹಾಗೂ ಒಂದು ಬಹುವಾರ್ಷಿಕ ಬೆಳೆಗಳಾದಲ್ಲಿ ಒಂದು ಮಧ್ಯಕಾಂಡದಿಂದ ಅರ್ಧ ಭಾಗಕ್ಕೆ ಮುಂದಕ್ಕೆ ಹೋಗಿ ಅಲ್ಲಿ ಮಣ್ಣನ್ನು ತೆಗೆದುಕೊಳ್ಬೇಕು. ಮತ್ತು ಇನ್ನೊಂದು ಮಣ್ಣನ್ನು ತರುವಾಗ ಮಣ್ಣಿನ ಮಾದರಿಯನ್ನು ಗೊಬ್ಬರ ಚೀಲವನ್ನು ಉಪಯೋಗಿಸಬಾರದು. ಯಾಕಂದ್ರೆ ಗೊಬ್ಬರ ಚೀಲದಲ್ಲಿ ಆಲ್ರೆಡಿ ಗೊಬ್ಬರದ ಕಣಗಳಿರೋದ್ರಿಂದ ಅದು ಒಂದು ಮಿಶ್ರಣವಾಗಿ ಮಣ್ಣಿನ ಒಂದು ಫಲಿತಾಂಶದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಹಾಗೂ ಮಣ್ಣನ್ನು ಬಿಸಿಲಿನಲ್ಲಿ ಒಣಗಿಸಬಾರದು. ನಾವೇನು ಒಂದು ವಿ ಆಕಾರದ ಗುಂಡಿ ತೆಗೆದು ಮಣ್ಣನ್ನು 2 ಸೆಂಟಿಮೀಟರ್ 2 ಅಂಗುಲ ಮಣ್ಣನ್ನು ಮೇಲೆ ತೆಗೆದು ಏನು ಮಾಡ್ತೀವಲ್ಲ, ಅದು ನೆರಳಿನಲ್ಲಿ ಒಣಗಿಸಬೇಕು. ನೆರಳಿನಲ್ಲಿ ಒಣಗಿಸಿ ಚೀಲದಲ್ಲಿ ತುಂಬಿ ಎಲ್ಲ ವಿವರಗಳನ್ನು ತುಂಬಿ ತಂದು ಕೊಡಬೇಕು. ಬಿಸಿಲಿನಲ್ಲಿ ಒಣಗಿಸಿದರೆ ಒಂದು ನಮ್ಮ ಪರಿಣಾಮದ ಒಂದೇನು ಮಣ್ಣು ಪರೀಕ್ಷೆಯ ಪರಿಣಾಮದ ಮೇಲೆ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಮಣ್ಣನ್ನು ನಾವು ನೆರಳಿನಲ್ಲಿ ಒಣಗಿಸಿ ಒಂದು ಕೇಂದ್ರಕ್ಕೆ ತಂದು ಕೊಡಬೇಕು. ರೈತ ಬಾಂಧವರು ತಮಗೆಲ್ಲ ಒಂದು ವಿಷಯ ಹೇಳಬೇಕಂದ್ರೆ ಈ ಒಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಬರತಕ್ಕಂಥ ಒಂದು ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣೆ ಕೇಂದ್ರ ತಿಡುಗುಂದಿಯಲ್ಲಿದೆ. ನಮ್ಮಲ್ಲಿ ಒಂದು ಸುಸಜ್ಜಿತ ಮಣ್ಣು ಮತ್ತು ನೀರು ಪರೀಕ್ಷಾ ಘಟಕನೂ ಇದೆ. ಹಾಗೂ ಇದರಲ್ಲಿ ನೀವು ಮುಖ್ಯ ಪೋಷಕಾಂಶಗಳು, ಸೆಕೆಂಡರಿ ಪೋಷಕಾಂಶಗಳು, ಲಘು ಪೋಷಕಾಂಶಗಳ ಒಂದು ಪರೀಕ್ಷೆಯನ್ನು ಮಾಡಿಕೊಳ್ಳಲಾಗುತ್ತೆ. ಈ ಒಂದು ಕೇಂದ್ರಕ್ಕೆ ತಾವು ಈ ಮಣ್ಣನ್ನು ತಂದು ಪರೀಕ್ಷಿಸಿದಲ್ಲಿ ತಮಗೆ ಬೇಕಾದಂತಹ ಸೂಕ್ತ ಸಲಹೆಗಳನ್ನು ನಮ್ಮಲ್ಲಿ ಇರತಕ್ಕಂಥ ನುರಿತ ತಜ್ಞ ವಿಜ್ಞಾನಿಗಳಿದ್ದಾರೆ ಇಲ್ಲಿ. ಅವರ ಮುಖಾಂತರ ಒಂದು ಹಣ್ಣಿನ ವಿಜ್ಞಾನಿಗಳಾಗಿರಬಹುದು, ಕೀಟ ರೋಗಗಳ ವಿಜ್ಞಾನಿಗಳಾಗಿರಬಹುದು, ಮಣ್ಣು ವಿಜ್ಞಾನಿಗಳಾಗಿರಬಹುದು, ಹಾಗೂ ತಮಗೆ ಜೈವಿಕ ಗೊಬ್ಬರಗಳ ಮಾಹಿತಿ ಆಗಿರಬಹುದು. ಹಾಗೂ ಇದಲ್ಲದೆ ಈ ಕೇಂದ್ರದಲ್ಲಿ ಸಾಕಷ್ಟು ಒಂದು ನರ್ಸರಿ ಇರುವುದರಿಂದ ಒಂದು ಸಸ್ಯಗಳು ಸಹ ಸಿಗುತ್ತವೆ. ತಾವು ಬೇಕಾದ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಇಲ್ಲಿ ಬಂದು ಭೇಟಿ ನೀಡಿ ಒಂದು ಲಾಭವನ್ನು ಪಡೆಯಬೇಕಂತ ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ರೈತ ಬಾಂಧವರು ಈ ಒಂದು ತಿಡುಗುಂದಿಯ ಒಂದು ತೋಟಗಾರಿಕೆ ಸಂಶೋಧನಾ ವಿಸ್ತರಣಾ ಕೇಂದ್ರದಲ್ಲಿ ತಮಗೆ ಒಂದು ಇಲ್ಲಿ ಸಿಗತಕ್ಕಂಥ ಮಾಹಿತಿಗಳ ಬಗ್ಗೆ ಒಂದಿಷ್ಟು ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮಲ್ಲಿ ಅತ್ಯಂತ ಒಂದು ವಿಶಿಷ್ಟವಾದ ಮಣ್ಣು ಮತ್ತು ನೀರು ಪರೀಕ್ಷಾ ಘಟಕ ಇದೆ. ನಮ್ಮಲ್ಲಿ ಒಂದು ನಿಮಗೆ ಬೇಕಂದ್ರೆ ಲಘು ಪೋಷಕಾಂಶಗಳ ಸಲುವಾಗಿ ಅಟೋಮಿಕ್ ಅಬ್ಸಾರ್ಬ್ಷನ್ ಸ್ಪೆಕ್ಟ್ರೋಮೀಟರ್ AS ಅವೈಲೇಬಲ್ ಇದೆ. ತಾವು ರೈತರು ತಮಗೆ ಬೇಕಾದಂತಹ ಎಲ್ಲಾ ಒಂದು ಮಣ್ಣು ಮಾದರಿಗಳನ್ನು ತೆಗೆದುಕೊಂಡು ಬಂದು ಮಣ್ಣಿನ ಫಲವತ್ತತೆಯನ್ನು ಇಲ್ಲಿ ಒಂದು ಮಾಡಿಸಿಕೊಂಡು ಹೋಗಲು ಒಂದು ಅನುಕೂಲ ಇದೆ. ಅದರಂತೆ ಒಂದು ಈ ಒಂದು ಕೇಂದ್ರದಲ್ಲಿ ಸಾಕಷ್ಟು ನಿಮಗೆ ವಿವಿಧ ತಳಿಯ ತೋಟಗಾರಿಕೆ ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆ ಇರುತ್ತದೆ. ಬಂದು ನೋಡಿಕೊಂಡು ತಾವು ಸಹ ಅಳವಡಿಸಿಕೊಳ್ಳಬಹುದು. ಹಾಗೆ ಇಲ್ಲಿ ಪ್ಲಾಂಟಿಂಗ್ ಮೆಟೀರಿಯಲ್ ಒಳ್ಳೆಯ ಒಂದು ಗುಣಮಟ್ಟದ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ ಸಹ ಸಿಗುವುದರಿಂದ ತಾವು ರೈತ ಬಾಂಧವರು ಬಂದು ಇದರ ಒಂದು ಪ್ರಯೋಜನವನ್ನು ಪಡೆಯಬೇಕು. ಮತ್ತು ಇದರಂತೆ ಮತ್ತು ಇಲ್ಲಿ ನಮ್ಮಲ್ಲಿ ಒಂದು ಬಯೋ ಕಂಟ್ರೋಲ್ ಲ್ಯಾಬೊರೇಟರಿ ಇದೆ. ಜೈವಿಕ ಗೊಬ್ಬರಗಳ ಉತ್ಪಾದನಾ ಘಟಕ ಇದೆ. ಅತ್ಯಂತ ಶ್ರೇಷ್ಠ ಮಟ್ಟದ ಗುಣಮಟ್ಟದ ಬಯೋ ಕಂಟ್ರೋಲ್ಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಯಾವ್ಯಾವಂದರೆ ಟ್ರೈಕೋಡರ್ಮಾ ಪೌಡರು, ಸಿಡೋಮೋನಾಜು, PSB, KSB ಪೌಡರು, ಆಮೇಲೆ ಬೆಸಿಲಸ್ಸು, ಲಿಕ್ವಿಡ್ ಮತ್ತು ಪೌಡರ್ ಎಲ್ಲ ಸಿಗುತ್ತವೆ. ಇದರಂತೆ ನಿಮಗೆ ಬೆವೇರಿಯಾ, ಬೇರೆ ಬೇರೆ ತರಹದ ಜೈವಿಕ ಗೊಬ್ಬರಗಳ ಒಂದು ಉತ್ಪಾದನಾ ಘಟಕ ಸಹ ಇರುವುದರಿಂದ ತಾವು ರೈತ ಬಾಂಧವರು ಈ ಒಂದು ಕೇಂದ್ರದ ಸದುಪಯೋಗವನ್ನು ಪಡೆದು ತಾವು ಒಂದು ಒಳ್ಳೆಯ ಗುಣಮಟ್ಟದ ರೈತರಾಗಿ ಮುಂದುವರೆದು ತಮ್ಮ ಆರ್ಥಿಕ ಗುಣಮಟ್ಟವನ್ನು ಸುಧಾರಿಸಿಕೊಳ್ಳಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ತಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾನು ಈ ಕೇಂದ್ರದ ಒಂದು ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತಮಗೆ ಏನಾದರೂ ಒಂದು ವಿಸ್ತರಣೆಗೆ ಒಂದು ರೈತರ ಬೆಳೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನನ್ನ ಒಂದು ನಂಬರ್ಗೆ ಕಾಲ್ ಮಾಡುವುದರ ಮುಖಾಂತರ, ಫೋನ್ ಮಾಡುವುದರ ಮುಖಾಂತರ ತಮ್ಮ ಒಂದು ಕ್ಷೇತ್ರಗಳಿಗೂ ಸಹಿತ ಭೇಟಿ ಕೊಟ್ಟು ತಮ್ಮ ಕ್ಷೇತ್ರಗಳಲ್ಲಿ ಇರತಕ್ಕಂಥ ಒಂದು ಸಮಸ್ಯೆಗಳನ್ನು ಸಹಿತ ಆಲಿಸಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಈ ಮೂಲಕ ಹೇಳ್ತೀನಿ. ತಾವೆಲ್ಲರೂ ಈ ನಂಬರ್ ಅನ್ನು ನೋಟ್ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಸಂಗನಬಸವ ಗೊಳ್ಳಿಗಿ, ಮುಖ್ಯಸ್ಥರು ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ತಿಡುಗುಂದಿ. ನನ್ನ ಒಂದು ಫೋನ್ ನಂಬರು 9448418501. ಇದಕ್ಕೆ ತಾವು ಕರೆ ಮಾಡುವುದರ ಮುಖಾಂತರ ತಮಗಿರ್ತಕ್ಕಂಥ ಒಂದು ತೋಟಗಾರಿಕೆ ಬೆಳೆಗಳಿರತಕ್ಕಂಥ ಸಮಸ್ಯೆಗಳನ್ನು ಕೇಳಿ ಒಂದು ಸಲಹೆಗಳನ್ನು ಪಡೀತೀರಿ ಅಂತ ಆಶಿಸಿ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಇಲ್ಲಿಗೆ ನಮಸ್ಕಾರಗಳು. ನಮಗೆಲ್ಲ ಮುತ್ತಿನಂತ ಕಾಳ ನೀಡುತ್ತಿದೆ ನಮಗೆ.

ಜಾತಿಯ ಬೇನೆ ಬೆಳೀತಾ ಸಾರಿಯ ಬಲಕೆ ಮಾ